ಮೋಡ ಕವಿದ ವಾತಾವರಣವಿದ್ದು ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಜ್ಯದ ಎಲ್ಲ ಸರ್ಕಾರಿ ಅರೆ ಸರ್ಕಾರಿ ಸೇವಾ ಸಂಸ್ಥೆಗಳ ಕಟ್ಟಡಗಳಲ್ಲಿ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅನ್ನು ಕಡ್ಡಾಯವಾಗಿ ನಮೂದಿಸಬೇಕು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಮಾಜಿಕ ಆರ್ಥಿಕ ಸಮೀಕ್ಷೆಗೆ ಆಕ್ಷೇಪ, ನಾಳೆಗೆ ವಿಚಾರಣೆ ಮುಂದೂಡಿದ ಉಚ್ಚ ನ್ಯಾಯಾಲಯ. ಮೈಸೂರಿನಲ್ಲಿ ದಸರಾ ಕುಸ್ತಿ ಫಲಪುಷ್ಪ ಪ್ರದರ್ಶನ, ಆಹಾರೋತ್ಸವಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ದೇಶಾದ್ಯಂತ ನೂತನ GST ಜಾರಿ, ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಪ್ರಚಾರ ಅಭಿಯಾನ. ಹಾಗೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಕೃಷಿ ರಂಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗೇರು ಮರದ ಗಾನ ನಮ್ಮ ನಡೆ, ಗೇರುವಿನೆಡೆ ಸಂಚಿಕೆ 11 ಪ್ರಸಾರವಾಗಲಿದೆ. ಗೇರು ಮರದ ಗಾನ, ಗೇರು ಮರದ ಗಾನ ನಮ್ಮ ನಡೆ, ಗೇರುವಿನೆಡೆ ನಮ್ಮ ನಡೆ, ಗೇರುವಿನೆಡೆ ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ, ಗೇರು ಮರದ ಗಾನ ನಮ್ಮ ನಡೆ, ಗೇರುವಿನೆಡೆ. ಆತ್ಮೀಯ ಕೃಷಿಕ ಬಾಂಧವರಿಗೆಲ್ಲ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗೇರುಮರದ ಗಾನ ನಮ್ಮ ನಡೆ, ಗೇರುವಿನೆಡೆ 11 ಸಂಚಿಕೆಗೆ ತಮಗೆಲ್ಲ ಆದರದ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಗೇರು ಕೃಷಿ ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇಲ್ಲಿನ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ TN ರವಿಪ್ರಸಾದ್ ಇವರೊಂದಿಗೆ ಗೇರು ಕೃಷಿಯಲ್ಲಿ ಕಾಂಡ ಕೊರಕ ಹುಳ ಹಾಗೂ ಇದರ ನಿರ್ವಹಣೆಯ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಶಶಿಕಲಾ ಪ್ರಭು, ಕಾಡುಮಠ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಸರ್, ಗೇರು ಮರಗಳು ಹಳದಿಯಾಗಿ ಕೆಲವೇ ತಿಂಗಳುಗಳಲ್ಲಿ ಸಾಯುವುದನ್ನು ನಾವು ನೋಡಿದ್ದೇವೆ, ಇದಕ್ಕೆ ಕಾರಣ ಏನು ಅಂತ ಹೇಳ್ಬೋದಾ ಸರ್? ನಮಸ್ಕಾರ. ನೀವು ಕೂಡ ಈ ಗೇರು ಮರದ ಎಲೆಗಳೆಲ್ಲ ಒಮ್ಮೆಗೆ ಹಳದಿಯಾಗಿ ಮರ ಸಾಯುವುದನ್ನು ನೀವು ಗಮನಿಸಿದ್ದೀರಿ. ಇದಕ್ಕೆ ಕಾರಣ ಏನು ಅಂತ ಹೇಳುವಾಗ ನೀವು ಅದಕ್ಕೆ ಹುಳು ಬಿದ್ದಿದೆ ಅಂತ ಹೇಳ್ತಾರೆ. ಆದರೆ ಅದು ಯಾವ ಹುಳು ಮತ್ತು ಅದು ಯಾವ ರೀತಿಯಲ್ಲಿ ಹಾನಿ ಮಾಡ್ತದೆ, ಈ ವಿಚಾರಗಳ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದು. ನಾನು ನನ್ನ ಅನುಭವದಿಂದ ನಾನು ತಿಳಿದಿರತಕ್ಕಂಥ ವಿಷಯಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ಇಷ್ಟಪಡ್ತೇನೆ. ಈ ಕೀಟವು ಯಾವ ರೀತಿಯಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ ಸರ್? ಹಾಗೆ ಯಾವ ತಿಂಗಳಲ್ಲಿ ಇದರ ಹಾನಿಯ ಲಕ್ಷಣಗಳನ್ನು ನಾವು ಗಮನಿಸಬಹುದು ಸರ್? ಮುಖ್ಯವಾಗಿ ಈ ಕೀಟ ಯಾವ ತಿಂಗಳಲ್ಲಿ ಹಾನಿಯ ಲಕ್ಷಣಗಳನ್ನು ಗಮನಿಸಬಹುದು ಅಂತ ಹೇಳಿದರೆ, ಈ ಗೇರು ಬೆಳೆ ಬರುವ ಸಮಯವಾದಂತಹ ಜನವರಿ ಫೆಬ್ರವರಿಯಿಂದ ಮೊದಲುಗೊಂಡು ಏಪ್ರಿಲ್ ಮೇ ತನಕ ಇದರ ಕೀಟದ ಹಾನಿ ಲಕ್ಷಣಗಳು ಕಾಣಲಿಕ್ಕೆ ಸಿಗ್ತದೆ. ಆದರೆ ಈ ಕೀಟ ವರ್ಷ ಪೂರ್ತಿ ಹಾನಿ ಉಂಟು ಮಾಡ್ತಾನೆ ಇರುತ್ತದೆ. ಆದರೆ ಕೃಷಿಕರಿಗೆ ಇದರ ಒಳಗಡೆ ಇದು ಕಾಂಡದ ಒಳಗಡೆ ಇದು ಹಾನಿ ಮಾಡ್ತಾ ಇರೋದ್ರಿಂದ ಅದರ ಲಕ್ಷಣಗಳು ಹೊರಭಾಗದಲ್ಲಿ ಕಾಣುವಂಥ ಸಂಭವ ಕಡಿಮೆ ಇರುತ್ತದೆ. ಇದು ಒಂದು ಮುಖ್ಯವಾದಂಥ ವಿಷಯವನ್ನು ಗಮನಿಸಬೇಕು. ಮತ್ತು ಇದು ಹಾನಿ ಮಾಡುವ ವಿಧಾನದ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾಧಾರಣವಾಗಿ ಈ ಕೀಟ 3 ಪ್ರಭೇದಗಳು, ನಾವು ಅದನ್ನು ಕಾಂಡ ಕೊರೆಯುವ ಹುಳು ಅಂತ ಹೇಳಿ ನಾವು ಅದನ್ನು ಗುರುತಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ಮೊದಲನೆಯದು ಪ್ಲೋಸಿಡರಸ್ ಫೆರುಜಿನಿಯಸ್ ಅಂತ ಹೇಳಿ, ಇನ್ನೊಂದು ಪ್ಲೋಸಿಡರಸ್ ಒಬೇಸಸ್ ಅಂತ ಹೇಳಿ. ಫೆರುಜಿನಿಯಸ್ ಅಂತ ಹೇಳ್ತಕ್ಕಂಥ ಕೀಟದ ದುಂಬಿಗಳು ಕಂದು ಮಿಶ್ರಿತ ಕಪ್ಪು ಬಣ್ಣಕ್ಕಿರುತ್ತದೆ. ಆದರೆ ಫ್ಲೋಸಿಡರಸ್ ಒಬೇಸಸ್ ಅಂತ ಹೇಳುವಂಥದ್ದು ಹಳದಿ ಮಿಶ್ರಿತ ಕಂದು ಬಣ್ಣಕ್ಕೆ ಇರ್ತದೆ. ಇವೆರಡೂ ಪ್ರಾಥಮಿಕ ಕೀಟಗಳು, ಅಂದರೆ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮರಗಳನ್ನು ಬಾಧಿಸಿ ಅದನ್ನು ಹಾನಿ ಉಂಟು ಮಾಡ್ತಕ್ಕಂಥ ಕೀಟ ಪ್ರಭೇದಗಳು. ಇದರ ನಂತರ ಈ ಮರ ಯಾವಾಗ ಈ ಕೀಟದ ಹಾನಿಯಿಂದ ಕ್ಷೀಣಗೊಳ್ತದೋ ಆಗ ಇನ್ನೊಂದು ಕೀಟ ಕೂಡ ಇದಕ್ಕೆ ಹಾನಿ ಉಂಟು ಮಾಡಲಿಕ್ಕೆ ಶುರು ಮಾಡ್ತದೆ. ಆ ಕೀಟದ ಹೆಸರು ಬ್ಯಾಟೋಸೆರಾ ರೂಫೋಮ್ಯಾಕ್ಯುಲೇಟಾ ಅಂತ ಹೇಳಿ, ಮೂಲತಃ ಇದು ಮಾವಿನ ಮರಕ್ಕೆ ಬೀಳ್ತಕ್ಕಂಥ ಕೀಟ. ಈ ಕೀಟದ ಹಾನಿ ತುಂಬ ಜಾಸ್ತಿ ಇರ್ತದೆ ಅಂತಲೇ ಹೇಳಬೇಕು. ಏನಕ್ಕೆ ಅಂತ ಹೇಳಿದ್ರೆ, ಮುಂಚೆ ಹೇಳಿದ ಪ್ರಾಥಮಿಕ ಕೀಟಗಳು ಮಾಡುವ ಹಾನಿಯ ಪ್ರಮಾಣಕ್ಕಿಂತಲೂ ಈ ಕೀಟದ ಹಾನಿಯ ಪ್ರಮಾಣ ತುಂಬ ಜಾಸ್ತಿಯಾಗಿರುತ್ತದೆ. ಈ ಕೀಟದ ಮರಿಗಳು ಕಾಂಡದ ಅಡಿಯಲ್ಲಿ, ಹೆಚ್ಚಿನಂಶ ಕಾಂಡ ಕೊರೆಯುವ ಹುಳುಗಳು ನೀರನ್ನು ಸಾಗಿಸ್ತಕ್ಕಂಥ ಅಂಗಾಂಶದಲ್ಲಿ ಹಾನಿ ಉಂಟು ಮಾಡ್ತದೆ. ಅದನ್ನು ನಾವು ಝೈಲಮ್ ವೆಸಲ್ಸ್ ಅಂತ ಹೇಳ್ತೇವೆ. ಆದರೆ ಈ ಕೀಟದ ಒಂದು ವಿಶೇಷತೆ ಅಂತ ಹೇಳಿದರೆ, ಇದು ಕಾಂಡದ ಮೇಲ್ಭಾಗದಲ್ಲಿ ಸಾಕಷ್ಟು ಪೋಷಕಾಂಶ ಭರಿತವಾದಂತಹ ತೊಗಟೆಯನ್ನು, ಅದರ ಸಿಪ್ಪೆಯನ್ನು ತಿನ್ನಲಿಕ್ಕೆ ಇಷ್ಟಪಡ್ತದೆ. ಹಾಗಾಗಿ ಇದರ ಹಾನಿಯ ಬಾಧೆಯು ಹೆಚ್ಚಾಗಿ ಮರವನ್ನು ಬಾಧಿಸ್ತದೆ. ಹಾಗಾಗಿ ಮರದಲ್ಲಿ ಎಲೆಗಳೆಲ್ಲವೂ ಹಳದಿಯಾಗಿ, ಅಂದರೆ ಹಳದಿಯಾಗಿ ಅಂದರೆ ಕಾಲಕ್ಕಿಂತ ಮುಂಚಿತವಾಗಿ, ಆ ಕಾಲದಲ್ಲಿ ಹಳದಿಯಾಗಿ ಎಲೆಗಳು ಬಿದ್ದು ಅಥವಾ ಗೆಲ್ಲುಗಳೆಲ್ಲ ಒಣಕೊಳ್ತದೆ, ಮತ್ತು ಕಾಲಕ್ರಮೇಣ ಮರದ ಕಾಂಡದಲ್ಲಿ ತೀವ್ರವಾದಂಥ ಒಂದು ಅಂಟು ಸ್ರವಿಕೆ ಶುರುವಾಗ್ತದೆ. ತದನಂತರ ಮರವು 1-2 ವರ್ಷದೊಳಗಾಗಿ ನಾವು ಯಾವುದೇ ಒಂದು ಕ್ರಮ ಕೈಗೊಳ್ಳದಿದ್ದರೆ ಸಾಯುವಂತಹ ಸಂಭವ ಇರುತ್ತದೆ. ಇದರ ಹಾನಿ ಕೇವಲ ಕಾಂಡಕ್ಕೆ ಮಾತ್ರ ಸೀಮಿತವಾಗಿರೋದಿಲ್ಲ. ನಾವು ಇಲ್ಲಿವರೆಗೆ ನಾವು ಗಮನಿಸಿದ ಹಾಗೆ 40-50% ಹುಳುಗಳು ಕಾಂಡದಲ್ಲಿ ಇದ್ದರೂ ಕೂಡ ಅದಕ್ಕಿಂತ ಹೆಚ್ಚಿನ ಹುಳುಗಳು ಬೇರಿನಲ್ಲಿ ಕೂಡ ಇರುತ್ತದೆ. ಕಾರಣ ಏನಂತ ಹೇಳಿದರೆ, ಬೇರಿನಲ್ಲಿ ಹೋದಂಥ ಮರಿ ಹುಳುಗಳು ಬದುಕುವ ಪ್ರಮಾಣ ಜಾಸ್ತಿ. ಯಾಕೆ ಅಂತ ಹೇಳಿದರೆ, ಬೇರಿನಲ್ಲಿ ಈ ಅಂಟು ಸ್ರವಿಕೆಯ ಗ್ರಂಥಿಗಳು ತುಂಬ ಕಡಿಮೆ ಇರುತ್ತದೆ. ಹಾಗಾಗಿ ಅಲ್ಲಿ ಮರಿಗಳು ಉಳಿಯುವಂತಹ ಸಂಭವ ತುಂಬ ಹೆಚ್ಚಾಗಿರುತ್ತದೆ. ಹಾಗಾಗಿ ಇದರ ಹಾನಿಗೊಳಗಾದಂಥ ಮರಗಳನ್ನು ಗಮನಿಸಿ, ಮೂಲತಃ ಇದನ್ನು ಸಣ್ಣ ಹಂತದಲ್ಲಿ ಗಮನಿಸಿದರೆ ಇದು ತುಂಬ ಉತ್ತಮ ಅಂತ ನನಗೆ ಅನ್ನಿಸ್ತದೆ. ಆ ಪ್ರಕಾರ ಹೇಗೆ ಅದನ್ನೆಲ್ಲನ್ನು ನಿಯಂತ್ರಿಸಬೇಕು ಅಂತ ಮತ್ತೆ ಹೇಳ್ತೇನೆ. ಈ ಕೀಟ ನಮ್ಮ ದೇಶದ ಯಾವ ಯಾವ ಭಾಗಗಳಲ್ಲಿ ಕಂಡು ಬರ್ತದೆ ಸರ್? ಸಾಧಾರಣವಾಗಿ ಈ ಕೀಟದ ಪ್ರಮಾಣ ಮುಂಚಿನ ಒಂದು 15-20 ವರ್ಷಗಳಲ್ಲಿ ಕಡಿಮೆ ಇತ್ತು ಅಂತಲೇ ಹೇಳ್ಬೋದು. ಆದರೆ ಇತ್ತೀಚಿನ 1-2 ದಶಕಗಳಿಂದ ಇದರ ಪ್ರಮಾಣ ಅಗಾಧವಾಗಿ ಹಬ್ಬಿದೆ, ಹಾನಿಯ ಪ್ರಮಾಣ. ಮೂಲತಃ ನಮಗೆ ಗೋಡಂಬಿ ಅಥವಾ ಗೇರು ಬೆಳೆ ಬೆಳೆಯತಕ್ಕಂಥ ಎಲ್ಲ ಸ್ಥಳಗಳಲ್ಲಿ ಕೂಡ ಈಗ ಈ ಕೀಟ ಕಂಡುಬರುತ್ತದೆ. ಬಹುಶಃ ನಮ್ಮ ರೈತಾಪಿ ವರ್ಗಕ್ಕೆ ಗೊತ್ತಿರಬಹುದು, ನಮ್ಮ ದೇಶದಲ್ಲಿ ಈ ಗೇರು ಕೃಷಿ ಆಗ್ತಕ್ಕಂಥದ್ದು ನಮ್ಮ ಒಂದು ಭಾರತದ ನಕ್ಷೆ ಅಥವಾ ಭೂಪಟವನ್ನು ಗಮನಿಸಿದರೆ ಅದರ ಕರಾವಳಿ ಪ್ರದೇಶದ ಅಂಚಿನಲ್ಲಿ ಇರ್ತಕ್ಕಂಥ ಎಲ್ಲ ಪ್ರದೇಶಗಳಲ್ಲೂ ಹಾಗೂ ಕೆಲವು ಒಳನಾಡು ಪ್ರದೇಶದಲ್ಲಿ, ಉದಾಹರಣೆಗೆ ಗುಜರಾತ್ನಿಂದ ಮೊದಲುಗೊಂಡು ಗುಜರಾತ್, ಮಹಾರಾಷ್ಟ್ರ, ಗೋವಾ ಮತ್ತು ಕರ್ನಾಟಕ, ಕೇರಳದಿಂದ ಪಶ್ಚಿಮ ಕರಾವಳಿಯ ಭಾಗಗಳಲ್ಲಿ ಗೇರು ಕೃಷಿ ಇದೆ. ಅದೇ ರೀತಿ ಪೂರ್ವ ಕರಾವಳಿಯಲ್ಲಿ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಒರಿಸ್ಸಾ ಮತ್ತು ಪಶ್ಚಿಮ ಬಂಗಾಳ, ಈ ರೀತಿಯಾಗಿ ನಮಗೆ ಗೇರು ಕೃಷಿ ಆಗತಕ್ಕಂಥ ಸ್ಥಳಗಳನ್ನು ನಾವು ವಿಂಗಡಿಸಬಹುದು. ಇವಲ್ಲದೆ ಬಯಲುಸೀಮೆ ಆದಂತಹ ನಮ್ಮ ಕೋಲಾರ, ಚಿತ್ರದುರ್ಗ ಅಂಥದ್ದು ನಮ್ಮ ರಾಜ್ಯದಲ್ಲಿ ಆ ಜಾಗಗಳು, ಮತ್ತು ಛತ್ತೀಸ್ಗಢದಲ್ಲಿ ಬರ್ತಕ್ಕಂತಹ ಬಸ್ತರ್ ಪ್ರದೇಶ, ಅದರಲ್ಲಿ ಕೂಡ ನಾವು ಗೇರು ಕೃಷಿಯನ್ನು ಗಮನಿಸ್ತಾ ಇದ್ದೇವೆ. ಇದರ ಹಾನಿ ಈಗ ಸಾಧಾರಣವಾಗಿ ನಮ್ಮ ಪೂರ್ವೋತ್ತರ ಭಾಗಗಳಲ್ಲಿ ಕೂಡ ಇದರ ಗೇರು ಬೆಳೆ ಇದೆ, ಅಲ್ಲಿ ಕೂಡ ನಮಗೆ ಈ ಕೀಟದ ಒಂದು ಹಾನಿ ಕಂಡುಬಂದಿದೆ, ದಾಖಲಾಗಿದೆ. ಹಾಗಾಗಿ ಇದು ನಾವು ಒಂದು ರಾಷ್ಟ್ರೀಯ ಮಟ್ಟದ ಕೀಟ ಅಂತಲೇ ನಾವು ಇದನ್ನು ಲೆಕ್ಕಕ್ಕೆ ಇಟ್ಕೊಳ್ಬೋದು. ಈ ಕೀಟದ ಬಗ್ಗೆ ಒಂದು ಜೀವನ ಚಕ್ರ, ಅದರ ಬಗ್ಗೆ ಒಂದು ಮಾಹಿತಿ ನೀಡ್ಬೋದು ಸರ್ ನಮ್ಮ ರೈತರಿಗೆ? ಇತರೆ ಕೀಟಗಳು ಸಾಧಾರಣವಾಗಿ 1-2 ತಿಂಗಳ ಒಳಗಾಗಿ ತಮ್ಮ ಜೀವನ ಚಕ್ರವನ್ನು ಮುಗಿಸ್ತದೆ. ಆದರೆ ಈ ಕೀಟದ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಇದು ಒಂದು ಸಂಪೂರ್ಣ 1 ವರ್ಷ ಬೇಕಾಗ್ತದೆ ಮೊಟ್ಟೆಯಿಂದ ಪುನಃ ಮೊಟ್ಟೆ ಇಡುವವರೆಗೆ. ಸಾಧಾರಣವಾಗಿ ಸಣ್ಣ ಮೊಟ್ಟೆಗಳನ್ನು ಇದು ಕಾಂಡದ ಒರಟು ಭಾಗಗಳಾದಂಥ ತೊಗಟೆಯ ಸೆರೆಗಳಲ್ಲಿ ಇಡ್ತದೆ, ಅಥವಾ ಮೇಲಕ್ಕೆ ಮಣ್ಣಿಂದ ಮೇಲೆ ಬಂದಿರತಕ್ಕಂಥ ಬೇರಿನ ಮೇಲೆ ಸಹ ಮೊಟ್ಟೆ ಇಡ್ತದೆ. ಇಲ್ಲಿಂದ ಉತ್ಪತ್ತಿಯಾದಂಥ ಮರಿಗಳು ಕಾಂಡದ ಒಳಕ್ಕೆ ನುಸುಳಿಕೊಂಡು ಒಳಗಡೆ ಇರತಕ್ಕಂತಹ ತೊಗಟೆಯ ಅಂಗಾಂಶಗಳನ್ನು ತಿಂತಾ ಹೋಗ್ತದೆ. ಸಾಧಾರಣವಾಗಿ ಈ ಪ್ರಕ್ರಿಯೆ 10 ತಿಂಗಳಿನವರೆಗೂ ಕೂಡ ಮುಂದುವರಿಯುತ್ತದೆ. 10 ತಿಂಗಳು ಮುಂದುವರೆದ ನಂತರ ಈ ಮರಿಹುಳುಗಳು ಪ್ರಮಾಣದಲ್ಲಿ 1 ಇದ್ದದ್ದು 1,000 ಪ್ರಮಾಣದಲ್ಲಿ ಬೆಳೀತದೆ. ತುಂಬ ದೊಡ್ಡ ದೇಹ ಗಾತ್ರವನ್ನು ಹೊಂದುತ್ತದೆ. ಸಾಧಾರಣವಾಗಿ 5.5-6 ಇಂಚು ಉದ್ದ ಇರ್ತದೆ, 1.25-1/4 ಇಂಚು ದಪ್ಪ ಇರ್ತದೆ. ಅಷ್ಟು ದೊಡ್ಡ ಒಂದು ಗಾತ್ರಕ್ಕೆ ಬೆಳೀತದೆ. ಇಷ್ಟು ಬೆಳೆದ ಮೇಲೆ ಅದು ತನ್ನ ದೇಹದಲ್ಲಿ ಶೇಖರಣೆ ಆಗಿರತಕ್ಕಂತಹ ಸುಣ್ಣದ ಅಂಶವನ್ನು ಬಳಸಿಕೊಂಡು ಕಾಂಡದ ಒಳಕ್ಕೆ ರಂಧ್ರ ಮಾಡಿ ಅಲ್ಲಿ ಅದು ಒಂದು ಕೋಶವನ್ನು ಕಟ್ಟಿಕೊಳ್ತದೆ. ಪ್ಯೂಪಾ ಅಂತ ನಾವೇನು ಹೇಳ್ತೀವಿ ಅದನ್ನು ಕಟ್ಟಿಕೊಳ್ತದೆ. ಆ ಕೋಶದಲ್ಲಿ ಇದು ಬದಲಾವಣೆ ಹೊಂದುತ್ತದೆ. ಮರಿ ಹುಳುವಿನ ಹಂತದಿಂದ ಪ್ರೌಢಕೀಟದ ಹಂತದ ಹಾಗೆ ಅದಕ್ಕೆ ರೆಕ್ಕೆಗಳು, ಕೈ, ಕಾಲು, ಮೀಸೆಗಳೆಲ್ಲವೂ ಬೇರೆ ಬೇರೆಯಾಗಿ ಅಭಿವೃದ್ಧಿಗೊಂಡು ಆಮೇಲೆ ಒಂದು ಸಾಧಾರಣ 2.5-3 ತಿಂಗಳ ನಂತರ ಅದು ಹೊರಕ್ಕೆ ಬಂದು ಪುನಃ ತನ್ನ ಜೀವನ ಚಕ್ರವನ್ನು ಮುಂದುವರಿಸ್ತಾ ಹೋಗ್ತದೆ. ಇದು ಸಾಧಾರಣ 10-12 ತಿಂಗಳ ಸಮಯವನ್ನು ಹಿಡಿತದೆ. ಅದು ಮರದ ಒಂದು ಪೌಷ್ಟಿಕ ಗುಣಮಟ್ಟ ಹಾಗೂ ವಾತಾವರಣದ ಏರುಪೇರುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇಷ್ಟಾದ ಮೇಲೆ ಈ ಕೀಟಗಳ ಬಗ್ಗೆ 2 ಪ್ರಮುಖವಾದ ಅಂಶಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಕೀಟಗಳು ಎಲ್ಲವೂ ಹೆಚ್ಚಾಗಿ ನಿಶಾಚರಿ. ನಿಶಾಚರಿ ಅಂದರೆ ಇದನ್ನು ನಾವು ಬೆಳಗಿನ ಸಮಯದಲ್ಲಿ ಯಾವುದೇ ಗೇರು ತೋಟದಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಪ್ರೌಢಕೀಟಗಳು ಸಾಧಾರಣವಾಗಿ ಯಾವುದೇ ಕೃಷಿಕರು ಹೆಚ್ಚಾಗಿ ಗಮನಿಸಿರೋದಿಲ್ಲ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಈ ಕೀಟಕ್ಕೆ ತುಂಬ ಪ್ರದೇಶ ದಾಟಿಕೊಂಡು ಹಾರಿ ಹೋಗುವಂತಹ ಒಂದು ಶಕ್ತಿ ಇರ್ತದೆ. ಎಷ್ಟು ಅಂತ ಹೇಳಿದ್ರೆ 5-15 ಕಿಲೋಮೀಟರ್ ತನಕ ಒಂದು ರಾತ್ರಿಯಲ್ಲಿ ಇದು ಹಾರಿಕೊಂಡು ಹೋಗ್ತದೆ. ಹಾಗಾಗಿ ಒಂದು ಸ್ಥಳದಲ್ಲಿ ಕೀಟದ ಹಾನಿ ಉಂಟಾದರೆ ಅದು ಪುನಃ ಪ್ರಸಾರ ಆಗುವಂಥ ಸಂಭವ ತುಂಬ ಜಾಸ್ತಿ. ಹಾಗಾಗಿ ರೈತರು ಎಷ್ಟೇ ಎಚ್ಚರಿಕೆ ತಗೊಂಡ್ರೂ ಕೂಡ, ಆಸುಪಾಸಿನ ರೈತರು ಕೂಡ ಈ ಕೀಟದ ನಿಯಂತ್ರಣಕ್ಕೆ ಕೈಗೂಡಿಸದೇ ಇದ್ದರೆ ಅಳವಡಿಸತಕ್ಕಂಥ ಕ್ರಮಗಳು ಹೆಚ್ಚು ಪ್ರಭಾವಶಾಲಿ ಆಗೋದಿಲ್ಲ ಅಂತ ಹೇಳಿ ನಾನೊಂದು ಇಲ್ಲಿ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೊಂದು ಹಾನಿಯನ್ನು ಉಂಟು ಮಾಡುವ ಈ ಕೀಟವನ್ನು ನಿಯಂತ್ರಿಸುವುದು ಹೇಗೆ ಸರ್? ಇದು ಬಹಳ ಮುಖ್ಯವಾದಂಥ ಅಂಶ. ಬೇರೆ ಕೀಟಗಳಿಗೆಲ್ಲಾನು ರೈತರಿಗೆ ಇಲ್ಲಿವರೆಗೆ ಅಭ್ಯಾಸ ಆಗಿರೋದು ಏನಂತ ಹೇಳಿದ್ರೆ ಕೀಟ ಬರದ ಹಾಗೆ ಒಂದು ಸಿಂಪರಣೆ ಮಾಡುವುದು, ಕೀಟ ಬಂದ ನಂತರ ಸಿಂಪರಣೆ ಮಾಡುವುದು, ಇಂಥ ಹಲವಾರು ಸುಲಭ ಉಪಾಯಗಳಲ್ಲಿ ನಿಯಂತ್ರಣವನ್ನು ಸಾಧಿಸ್ತಾ ಇದ್ದಾರೆ. ಆದರೆ ಈ ಕೀಟದ ವಿಷಯ ಹಾಗಲ್ಲ. ಇದರಲ್ಲಿ ಮೊದಲನೇದಾಗಿ ಕೀಟದ ಹಾನಿಯನ್ನು ಗುರುತಿಸುವುದೇ ಒಂದು ವಿಳಂಬ ಪ್ರಕ್ರಿಯೆ ಆಗಿಬಿಡುತ್ತದೆ. ಕೀಟ ಎಲ್ಲಿ ಹಾನಿ ಮಾಡಿದೆ, ಯಾವ ಪ್ರಮಾಣದಲ್ಲಿ ಹಾನಿ ಮಾಡಿದೆ ಅನ್ನೋದನ್ನು ಶುರುವಿನ ಹಂತದಲ್ಲಿ ಗುರುತಿಸಿದರೆ ಮಾತ್ರ ನಾವು ಆ ಹಾನಿಗೊಳಗಾದ ಮರವನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಆದರೆ ಕೆಲವು ರೈತರು ಏನಾಗ್ತದೆ, ನಿಮಗೆ ಗೊತ್ತಿರೋ ಹಾಗೆ ಹೆಚ್ಚಿನ ಅಂಶ ಗೇರು ಕೃಷಿಕರು ಹೇಳ್ಬೋದು, ಒಪ್ಪಿಕೊಳ್ಬೋದು ಅಂತ ಕಾಣ್ತದೆ. ಗೇರು ತೋಟಕ್ಕೆ ನಾವು ಹೋಗುವಂಥದ್ದು ಗೇರು ಬೀಜ ಹೆಕ್ಕಲಿಕ್ಕೆ ಮಾತ್ರ ಅಲ್ಲದೆ ಬೇರೆ ಸಮಯದಲ್ಲಿ ಹೋಗುವ ಸಂಭವ ಕಡಿಮೆ ಇರುತ್ತದೆ. ಆದರೂ ಅಡ್ಡಿ ಇಲ್ಲ, ಗೇರು ಬೀಜ ಹೆಕ್ಕಲಿಕ್ಕೆ ಹೋಗುವ ಸಂದರ್ಭದಲ್ಲೇ ನಮಗೆ ಈ ಕೀಟದ ಬಾಧೆಯು ಶುರುವಾಗುವ ಕಾರಣ ಅದೇ ಸಂದರ್ಭದಲ್ಲಿ ಹಾನಿಗೊಳಗಾದ ಮರದ ಬುಡದಲ್ಲಿ ನೋಡಿದರೆ ಸಣ್ಣ ಪ್ರಮಾಣದಲ್ಲಿ ಈ ತಾಂಬೂಲ ಜಗಿದು ಉಗುಳಿದ ಹಾಗೆ ಸಣ್ಣ ಸಣ್ಣ ಹುಡಿಯ ಉಂಡೆಗಳು ಕಾಣುತ್ತದೆ, ಹಾಗೂ ಕಾಂಡದ ಒಳಗಿನಿಂದ ಗೋಂದು ಹೊರಕ್ಕೆ ಸ್ರವಿಸ್ತಾ ಇರುತ್ತದೆ. ಈ ಎರಡೂ ಸಮ್ಮಿಳಿತ ಲಕ್ಷಣಗಳಿದ್ದರೆ ನಿಮಗೆ 100ಕ್ಕೆ 100 ಖಾತ್ರಿ ಮಾಡಿಕೊಳ್ಬೋದು, ಇದು ಕಾಂಡ ಕೊರೆಯುವ ಹುಳುವಿನ ಬಾಧೆ ಅಂತ ಹೇಳಿ. ಹಾಗಾಗಿ ಈ ಒಂದು ಬಾಧೆಗೊಳಪಟ್ಟ ಮರದಲ್ಲಿ ನಾವು ಆ ಕಾಂಡದ ಮೇಲಿನ ತೊಗಟೆಯನ್ನೋ ಅಥವಾ ಬೇರಿನ ಒಳಗಿನ ಹಾನಿಯಾದ ಭಾಗವನ್ನು ಕೆತ್ತಿ ತೆಗೀಬೇಕಾಗ್ತದೆ. ಹೆಚ್ಚಾಗಿ ಕೃಷಿಕರಿಗೆ ಗೊತ್ತಿರ್ಬೋದು, ಹಳೆ ಕಾಲದಲ್ಲಿ ಬಾಚಿ ಅಂತ ಹೇಳಿ ಒಂದು ಕೆತ್ತುವ ಒಂದು ಸಾಧನ ಇರ್ತಿತ್ತು. ಅದನ್ನು ತಗೊಂಡು ನಿಧಾನವಾಗಿ, ತುಂಬ ಜಾಸ್ತಿ ನಾವು ಅದರ ಸಿಪ್ಪೆಯನ್ನು ಹಾಳು ಮಾಡದೆ ಹಾನಿಗೊಳಗಾದ ಭಾಗದಲ್ಲಿ ಅದನ್ನು ಗುರುತಿಸ್ಕೊಳ್ತಾ ಹೋದರೆ ಆ ಕಪ್ಪು ಭಾಗಗಳಲ್ಲಿ ಹಳೆ ಹುಡಿ ಇರ್ತದೆ ಕಾಂಡದ ಸುರಂಗದ ಒಳಗಡೆ, ಮತ್ತು ಹೊಸ ಭಾಗಗಳಲ್ಲಿ ಸಾಧಾರಣವಾಗಿ ಕೆಂಪು ಹುಡಿ ಇರ್ತದೆ. ಅದನ್ನೇ ನಾವು ಗುರುತಿಸ್ಕೊಂಡು ಹೋದರೆ ಕೊನೆಯಲ್ಲಿ ಕೀಟದ ಮರಿ ಹುಳು ಇರ್ತದೆ. ಆ ಕೀಟದ ಮರಿ ಹುಳುವನ್ನು ನಾವು ಹೊರಗೆ ತೆಗೆದು ಅದನ್ನು ನಾಶ ಮಾಡಬೇಕು. ಮತ್ತು ಕೆಲವೊಮ್ಮೆ ಇದು ಕಾಂಡದ ಒಳಗಡೆಗೆ ಕೋಶಾವಸ್ಥೆಗೆ ಹೋಗಿದ್ದರೆ ಆ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗ್ತದೆ, ಒಳಗಡೆಗೆ ಯಾವುದಾದ್ರೂ ಬಗ್ಗುವಂತಹ ಒಂದು ಸರಿಗೆ ಅಥವಾ ತಂತಿಯನ್ನು ಬಳಸಿಕೊಂಡು, ಸಾಧಾರಣವಾಗಿ ಗೇರ್ ವೈರನ್ನು ಬಳಸಿಕೊಂಡು ಒಳಗಡೆಗೆ ಅದನ್ನು ದೂಡಿದರೆ ಅದು ಕೀಟಕ್ಕೆ ಚುಚ್ಚಿ ಅದು ಕೀಟದ ದೇಹ ನಾಶ ಆಗಿ ದೇಹದಿಂದ ಒಂದು ಬಿಳಿ ದ್ರವ ಹೊರಗೆ ಬರುತ್ತದೆ. ಅದು ನಮಗೆ ಸೂಚನೆ ಕೀಟಕ್ಕೆ ನಾವು ನಾಶ ಮಾಡಿದ್ದೇವೆ ಅಂತ ಹೇಳಿ. ಇಷ್ಟನ್ನು ಮಾಡುವುದು ಹೇಳಿದಷ್ಟು ಸುಲಭ ಅಲ್ಲ, ಆದರೂ ಕೂಡ ಮಾಡಲೇಬೇಕಾದ ಒಂದು ಪ್ರಮೇಯ ಇದೆ. ಇಷ್ಟನ್ನು ಮಾಡಿದ ನಂತರ ಕಾಂಡದ ಅಡಿಯಲ್ಲಿರ್ತಕ್ಕಂಥ ಹುಳುಗಳನ್ನು ಹೆಕ್ಕಿ ತೆಗೆದು ನಾಶ ಮಾಡಬೇಕು. ಮತ್ತು ಆ ಕಾಂಡಕ್ಕೆ ನಾವು ಅಲ್ಲಿಂದ ಬಿದ್ದಿರತಕ್ಕಂಥ ಇದೇನು ಹುಡಿ ಬಿದ್ದಿರ್ತದೆ ಮತ್ತು ಗೋಂದು ಬಿದ್ದಿರ್ತದೆ ಅದನ್ನು ಆ ಪ್ರದೇಶದಿಂದ ತೆಗೆದು ಮಣ್ಣಿನಲ್ಲಿ ಆಳವಾಗಿ ಹೂಳಬಹುದು ಅಥವಾ ದೂರಕ್ಕೆ ಬಿಸಿಲಿಗೆ ಬಿಸಾಡಿ ಅದನ್ನು ಒಣಗಿಸಿ ಬಿಟ್ಟರೂ ಆಗ್ತದೆ. ಏನಕ್ಕೆ ಇದನ್ನು ಮಾಡಲೇಬೇಕು ಅಂತ ಹೇಳಿದರೆ ಈ ಅಂಟಿನ ವಾಸನೆಗೆ ಬೇರೆ ಹೆಣ್ಣು ಹುಳುಗಳು, ಮರಿ ಮೊಟ್ಟೆ ಇಡತಕ್ಕಂಥ ಹೆಣ್ಣು ಹುಳುಗಳು ಹಾರಿ ಬಂದು ಪುನಃ ಅದೇ ಮರಕ್ಕೆ ಹಾನಿಯನ್ನು ಉಂಟು ಮಾಡುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಮತ್ತು ಇದನ್ನು ನಿಯಂತ್ರಣ ಮಾಡಲಿಕ್ಕೆ 2 ರೀತಿಯ ಪದ್ಧತಿಗಳನ್ನು ಅಳವಡಿಸಬೇಕು. ಮೊದಲನೇದಾಗಿ ಅಂತ ಹೇಳಿದರೆ ಹಾನಿಗೊಳಗಾದ ಮರದ ಕಾಂಡದ ಸಾಧಾರಣ 50%-ಕ್ಕಿಂತ ಭಾಗ ನಾಶ ಆಗಿದ್ದರೆ ಮತ್ತು ಎಲೆಗಳು ಹಳದಿ ಆಗಿದ್ದರೆ ಆ ಮರ ಉಳಿಯುವ ಸಾಧ್ಯತೆ ಇಲ್ಲವೇ ಇಲ್ಲ ಅಂತ ಹೇಳೋದು. ಅದನ್ನು ನಾವು ಅಂಥ ಮರಗಳನ್ನು ಉಳಿಸ್ಕೊಳ್ಳದೆ ಬುಡ ಸಮೇತ ತೆಗಿಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಹೆಚ್ಚಿನಂಶ ಮರವನ್ನು ಒಂದು ಸೈಡಲ್ಲಿ ಬುಡದ ಬೇರುಗಳನ್ನು ಕತ್ತರಿಸಿ ಆಚೆ ಬದಿಗೆ ದೂಡಿದ್ರೆ ಹೆಚ್ಚಿನಂಶ ಬೀಳ್ತದೆ. ಕಾರಣ ಏನಂತ ಹೇಳಿದ್ರೆ ಆಗಲೇ ಕೀಟ ಬೇರನ್ನೆಲ್ಲ ತುಂಡರಿಸಿ ಆಗಿರುತ್ತದೆ. ಅಂತ ಬೀಳಿಸಿದ ಮರದ ಅಡಿಯಲ್ಲಿ ನಾವು ಕೀಟಗಳನ್ನು ಹೆಕ್ಕಿ ತೆಗಿಬೇಕು, ಸ್ವಲ್ಪ ಜಾಗ್ರತೆಗೆ ಮಾಡಬೇಕು. ಆದರೆ ಇದನ್ನು ಮಾಡುವುದು ಅವಶ್ಯಕತೆ ಇದೆ. ಮತ್ತು ಅದೊಂದು ಮಾಡಿದ ನಂತರ ಕಾಂಡವನ್ನು ನಾವು ಬೇರೆ ಕಡೆಗೆ ಸಾಗಿಸಿ ಅದನ್ನು ಉರುವಲಾಗಿ ಬಳಸ್ಕೊಳ್ಬೋದು. ಇನ್ನೊಂದು ಅಂತ ಹೇಳಿದ್ರೆ ಯಾವುದು ಸಣ್ಣ ಪ್ರಮಾಣದಲ್ಲಿ ಏನು ಹಾನಿಯಾಗಿರ್ತದಲ್ಲ, ಅಂಥ ಮರಗಳಲ್ಲಿ ನಾವು ಸಣ್ಣ ಮರಿಗಳನ್ನೇ ಹೆಕ್ಕಿ ತೆಗೆದು ಆ ಜಾಗಕ್ಕೆ ನಾವು ಎರಡು ಕೀಟನಾಶಕಗಳನ್ನು ಶಿಫಾರಸು ಮಾಡ್ತಾ ಇದ್ದೇವೆ. ಒಂದು ಕ್ಲೋರ್ಪೈರಿಫಾಸ್ ಅಂತ ಹೇಳುವಂಥದ್ದು, ಒಂದು ಲೀಟರ್ ನೀರಿಗೆ 10 ml ಕ್ಲೋರ್ಪೈರಿಫಾಸನ್ನು ಮಿಶ್ರಣ ಮಾಡಿ ಅದನ್ನು ಹಾನಿಗೊಳಗಾದ ಭಾಗದಲ್ಲಿ ಸವರಬೇಕು, ಮತ್ತು ಬೇರಿಗೆ ಸಹ ಅದನ್ನು ಬಗ್ಗಿಸಬೇಕಾಗ್ತದೆ. ಸೊ ಆಗ ಕೀಟ ಪುನಃ ಬಂದು ಮೊಟ್ಟೆ ಇಡುವಂತಹ, ಮತ್ತು ಮೊಟ್ಟೆ ಇಟ್ಟರೂ ಸಹ ಅದರಲ್ಲಿ ಉಳಿತಕ್ಕಂಥ ಸಂದರ್ಭ ತುಂಬ ಕಡಿಮೆ. ಮತ್ತು ಅದಾದ ಮೇಲೆ ಇನ್ನೊಂದು ಕೀಟನಾಶಕವು ಇತ್ತೀಚೆಗೆ ನಾವು ಪ್ರಯೋಗ ಮೂಲಕ ಕಂಡುಕೊಂಡದ್ದು ಅಂದರೆ ಫಿಪ್ರೋನಿಲ್ ಅಂತ ಇನ್ನೊಂದು ಕೀಟನಾಶಕ ಬರುತ್ತದೆ. ಅದನ್ನು 1 ಲೀಟರ್ ನೀರಿಗೆ 2 ml ನಂತೆ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದನ್ನು ಸಾಕಷ್ಟು ಒಂದು ಮರಕ್ಕೆ, ದೊಡ್ಡ ಮರಕ್ಕೆ ನಿಮಗೆ ಸಾಧಾರಣ 3-5 ಲೀಟರ್ನಷ್ಟು ಸಿಂಪರಣ ದ್ರಾವಣ ಬೇಕಾಗ್ತದೆ. ಇಷ್ಟನ್ನು ಮಾಡಿದ್ದೇ ಆದರೆ ಈ ಕೀಟದ ಹಾನಿಯನ್ನು ನಾವು ತಕ್ಕ ಮಟ್ಟಿಗೆ ನಿಯಂತ್ರಿಸಬಹುದು. ಆದರೆ ಒಂದು ವಿಷಯ ನಾವಿಲ್ಲಿ ಗಮನಿಸಬೇಕು, ಯಾವುದೇ ಒಂದು ಕೀಟದ ನಿಯಂತ್ರಣ ಅಷ್ಟು ಸುಲಭ ಸಾಧ್ಯ ಅಲ್ಲ. ಮುಖ್ಯವಾಗಿ ಅದು ಸಣ್ಣ ಪ್ರಮಾಣದ ಹಾನಿ ಮಾಡುವಾಗಲೇ ಅದನ್ನು ಕೊಂದರೆ, ಪ್ರದೇಶದಿಂದ ಹೊರಗೆ ಹಾಕಿದರೆ ಮುಂದಿನ ಒಂದು ಪೀಳಿಗೆ, ಅದರ ಮುಂದಿನ ಒಂದು ಕೀಟದ ಪೀಳಿಗೆ ಹೆಚ್ಚಾಗಿ ಅಭಿವೃದ್ಧಿ ಆಗದಂತೆ ನಾವು ತಡಿಲಿಕ್ಕಾಗ್ತದೆ. ಮತ್ತು ಇದನ್ನು ಒಂದು ತೋಟದಲ್ಲಿ ಮಾತ್ರ ಒಬ್ಬ ರೈತ ಮಾತ್ರ ಮಾಡುವುದಕ್ಕಿಂತಲೂ ಆಸುಪಾಸಿನ ರೈತರಲ್ಲೂ ಒಗ್ಗಟ್ಟಾಗಿ ಮಾಡಿದರೆ ಅದು ಹರಡುವಂತಹ ಒಂದು ಪ್ರಮಾಣವನ್ನು ಸಾಕಷ್ಟು ನಾವು ನಿಯಂತ್ರಿಸಬಹುದು. ಇದಕ್ಕೆ ಸಾಕಷ್ಟು ಅನುಭವ ಬೇಕಾಗ್ತದೆ. ಮತ್ತು ಸಿಪ್ಪೆಗೆ ನಾವು ಆದಷ್ಟು ಕಡಿಮೆ ನಷ್ಟ ಉಂಟು ಮಾಡೋದ್ರಿಂದ ಮರವನ್ನು ಉಳಿಸಿಕೊಳ್ಳಲಿಕ್ಕೆ ಕೂಡ ಅನುಕೂಲ ಆಗ್ತದೆ. ಸರ್, ಚಹಾ ಸೊಳ್ಳೆ ಜೈವಿಕ ವಿಧಾನ ಹಾಗೆ ಸಸ್ಯಜನಕ ವಿಧಾನಗಳಿಂದ ನಿಯಂತ್ರಿಸಲು ಆಗುವುದಿಲ್ಲ ಅಂತ ಹೇಳಿದ್ದೀರಾ ಈಗಲೇ. ಈ ಕೀಟವನ್ನು ಈ ವಿಧಾನಗಳಿಂದ ನಿಯಂತ್ರಿಸಬಹುದಾ ಸರ್? ಇದು ಒಂದು ಮುಖ್ಯವಾದ ವಿಷಯ. ಇದಕ್ಕೆ ಕೂಡ ಮೂಲತಃ ನಾನು ಆಗಲೇ ಹೇಳಿದಂತೆ ಈ ಕೀಟ ಕಾಂಡದ ಒಳಭಾಗದಲ್ಲಿ ನಾಶ ಮಾಡತಕ್ಕಂಥ ಗುಣ ಹೊಂದಿದೆ. ಹಾಗಾಗಿ ನಾವು ಮೇಲ್ಮೈಗೆ ಯಾವುದೇ ಒಂದು ಕೀಟನಾಶಕ ಸಿಂಪರಣೆ ಮಾಡಿದರೂ ಕೂಡ ಅದು ಪ್ರಯೋಜನಕಾರಿ ಆಗೋದಿಲ್ಲ. ಎರಡನೆಯದಾಗಿ ಅಂತ ಹೇಳಿದರೆ ಇದು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಬಳಸುವುದರಿಂದ ಇದನ್ನು ಸಂಭಾಳಿಸಬಹುದೇ ಹೇಗೆ ಅಂತ ಕೂಡ ನಾವು ಪ್ರಯೋಗ ಮಾಡಿ ನೋಡಿದ್ದೇವೆ. ಯಾವುದೇ ಒಂದು ಅಂತರ್ವ್ಯಾಪಿ ಕೀಟನಾಶಕ ನಾವು ಅದರ ಬೇರಿನ ಮೂಲಕ ಅದಕ್ಕೆ ಕೊಟ್ಟಾಗ ಅದು ಝೈಲಮ್ ಅಂಗಾಂಶದಲ್ಲಿ ಹೋಗಿ ಸೇರಿಕೊಳ್ಳುತ್ತದೆ. ನಾನು ಆಗಲೇ ಮೂಲತಃ ಹೇಳಿದಾಗೆ ಈ ಕೀಟವು ಝೈಲಮನ್ನು ಹೆಚ್ಚಾಗಿ ತಿನ್ನೋದಿಲ್ಲ, ಮರದ ಹೊರಭಾಗದಲ್ಲಿರ್ತಕ್ಕಂಥ ತೊಗಟೆಯ ಫ್ಲೋಯಮ್ ಅಂಶಗಳನ್ನು ತಿಂತದೆ. ಹಾಗಾಗಿ ಇದಕ್ಕೆ ನಾವು ಮುಟ್ಟುವ ಅದು ಕೀಟವನ್ನು ಕೊಲ್ಲುವಷ್ಟು ವಿಷವನ್ನು ಒಂದೊಂದು ಮರಕ್ಕೆ ಸೇರಿಸೋದು ಸಾಧ್ಯವಿಲ್ಲದ ಮಾತು. ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಕೀಟನಾಶಕ ಬಳಕೆಯಿಂದ ಇದನ್ನು ಮಾಡೋದಕ್ಕಿಂತಲೂ ಪುನಃ ಕೀಟ ಮೊಟ್ಟೆ ಇಡದಾಗೆ ತಡಿಲಿಕ್ಕೆ ಕೀಟದ ಮರಿಹುಳುಗಳನ್ನು ಮತ್ತು ಇತರೆ ಹಂತಗಳನ್ನು ತೆಗೆದು ಪುನಃ ಕೀಟ ಬರದ ಹಾಗೆ ನಿರೋಧಕತೆಯನ್ನು ಒದಗಿಸಬೇಕೇ ವಿನಃ ಕೀಟನಾಶಕ ಸಿಂಪರಣೆಯಿಂದ ಇದು ಕೀಟವನ್ನು ನಾಶ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನೊಂದು ನೀವು ಕೇಳಿದ್ರೆ ಸಸ್ಯಜನ್ಯ ಕೀಟನಾಶಕಗಳು ಏನಾದರೂ ಆಗ್ತದ ಅಂತ, ಅದು ಕೂಡ ಸಾಧ್ಯತೆ ಇಲ್ಲ. ಆದರೆ ಒಂದು ಆಶಾಕಿರಣ ಏನಿದೆ ಅಂತ ಹೇಳಿದ್ರೆ, ನಮಗೆ ಕೀಟಕ್ಕೆ ರೋಗಕಾರಕವಾದಂತಹ ಎರಡು ಪ್ರಭೇದಗಳ ಸೂತ್ರಕ್ರಿಮಿ ಅಂತ ಹೇಳ್ತೇವೆ, ನಿಮೆಟೋಡ್ಸ್, ಎಂಟಮೋ ಪ್ಯಾಥೋಜೆನಿಕ್ ನಿಮೆಟೋಡ್ಸ್ ಅಂತ ಹೇಳ್ತೇವೆ. ಅವುಗಳನ್ನು ನಾವು ಪತ್ತೆ ಹಚ್ಚಿದ್ದೇವೆ. ಸ್ಟೀನರ್ ನೀಮ ಅಂತ ಹೇಳುವುದು ಒಂದು, ಮತ್ತು ಹೆಟ್ರೋ ರ್ಯಾಬ್ಡೈಟಿಸ್ ಅಂತ ಹೇಳುವ ಒಂದು, ಎರಡು ಪ್ರಭೇದಗಳು ನಮ್ಮಲ್ಲಿ ಈಗ ಲಭ್ಯವಿದೆ. ಅದನ್ನು ನಾವು ಹೆಚ್ಚು ವಿಸ್ತೀರ್ಣದಲ್ಲಿ ನಾವು ಅದನ್ನು ಪ್ರಯೋಗ ಮಾಡಿ ನೋಡ್ತಾ ಇದ್ದೇವೆ. ಇದಲ್ಲದೆ ಇನ್ನೊಂದು ಶಿಲೀಂಧ್ರ ಕೂಡ ಈ ಕೀಟವನ್ನು ನಾಶ ಮಾಡುತ್ತದೆ. ಅದರ ಹೆಸರು ಮೆಟಾರೈಸಿಯಂ ಅನೈಸೋಪ್ಲಿಯೆ ಅಂತ ಹೇಳಿ, ಇದನ್ನು ಕೂಡ ನಾವು ಪ್ರಯೋಗದ ಮೂಲಕ ನೋಡ್ತಾ ಇದ್ದೇವೆ. ಹೆಚ್ಚಿನಂಶ ಇದು ಪ್ರಯೋಜನಕಾರಿ ಅಂತ ಕಾಣ್ತದೆ. ಆದರೆ ಕೀಟ ಬಾಧಿತ ಮರದಿಂದ ಕೀಟವನ್ನು ತೆಗೆಯದೆ ಯಾವುದೇ ಒಂದು ಔಷಧಿ ಸಿಂಪರಣೆ ಮಾಡುವುದರ ಮೂಲಕ ನಾವು ಇದನ್ನು ನಿಯಂತ್ರಿಸಲಿಕ್ಕೆ ಆಗೋದಿಲ್ಲ. ವ್ಯಕ್ತಿಶಃ ನಾವು ಅದನ್ನು ತೆಗೆದು ಹೊರಗೆ ಹಾಕಿ ಕೊಂದರಷ್ಟೇ ನಮಗೆ ಅದಕ್ಕೆ ಸಾಧ್ಯತೆ ಉಂಟು. ಮತ್ತು ನೀವು ಆಗಲೇ ಹೇಳಿದಾಗೆ ಈ ಚಹಾ ಸೊಳ್ಳೆಗೆ ಬಳಸಿದ ಹಾಗೆ ಸೆಕ್ಸ್ ಫೆರಮೋನ್ ಅಥವಾ ಲೈಂಗಿಕಾಕರ್ಷಕಗಳನ್ನು ಕೂಡ ಇದಕ್ಕೆ ಬಳಸಬಹುದಾ ಅಂತ ಒಂದು ನಿಮ್ಮ ಪ್ರಶ್ನೆ ಇತ್ತು. ಕಾರಣ ಏನಂತ ಹೇಳಿದ್ರೆ ಚಹಾ ಸೊಳ್ಳೆಗೆ ಇದ್ದಷ್ಟು ಪ್ರಭಾವಶಾಲಿಯಾದಂತಹ ಒಂದು ಲೈಂಗಿಕಾಕರ್ಷಕ ರಾಸಾಯನಿಕಗಳು ಈ ಕೀಟದಲ್ಲಿ ನಾವು ಇನ್ನೂ ಪತ್ತೆ ಮಾಡಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇದರಲ್ಲೊಂದು ನಮಗೊಂದು ಸೂಚನೆ ಸಿಗ್ತದೆ. ಏನಪ್ಪ ಅಂತ ಹೇಳಿದರೆ, ಒಂದೊಂದು ಕೀಟವು ಗಂಡು ಕೀಟ ಆಗಲಿ ಹೆಣ್ಣು ಕೀಟ ಆಗಲಿ ಬೇರೆ ಬೇರೆ ಪ್ರದೇಶದಲ್ಲಿ ಅದು ಹುಟ್ಟುತ್ತದೆ, ಬೇರೆ ಬೇರೆ ಪ್ರದೇಶದಲ್ಲಿ ಅದು ಹೊರಗಡೆ ಬರ್ತದೆ, ಕೋಶದಿಂದ ಹೊರಬರ್ತದೆ. ಹಾಗಾಗಿ ಹೆಣ್ಣು ಮತ್ತು ಗಂಡು ಕೀಟ ಒಟ್ಟಿಗೆ ಬರಲಿಕ್ಕೆ ಎರಡು ವಿಧಾನದ ಒಂದು ಪದ್ಧತಿಗಳಾಗಿರ್ಬೋದು. ಎಲ್ಲ ಹೆಣ್ಣು ಗಂಡು ಕೀಟಗಳು ಒಂದೇ ಕಡೆ ಸೇರುವ ಒಂದು ಗುಣಕ್ಕೆ ಅಗ್ರಿಗೇಷನ್ ಫೆರಮೋನ್ ಅಂತ ಹೇಳ್ತೇವೆ. ಇನ್ನೊಂದು ಹೆಣ್ಣು ಅಥವಾ ಗಂಡು ಕೀಟ, ಯಾವುದಾದ್ರೂ ಒಂದು ಕೀಟ ಅದಕ್ಕೆ ಸಂಬಂಧಪಟ್ಟಂತೆ ಇದು ಸ್ರವಿಕೆ ಮಾಡುವುದರಿಂದ ಅದನ್ನು ಸೆಕ್ಸ್ ಫೆರಮೋನ್ ಅಂತ ಹೇಳ್ತೇವೆ. ಇಂಥ ಯಾವುದೇ ಒಂದು ಪದ್ಧತಿ ಇರಬಹುದು, ಆದರೆ ಅದಕ್ಕೆ ನಾವು ಅಷ್ಟಾಗಿ ಸಂಶೋಧನೆ ಮೂಲಕ ಅದನ್ನು ಇಲ್ಲಿವರೆಗೆ ಪತ್ತೆ ಮಾಡಲಿಕ್ಕಾಗಲಿಲ್ಲ. ಅಷ್ಟಲ್ಲದೆ ಅಂತ ಹೇಳಿದರೆ ಇದಕ್ಕೆ ಯಾವುದಾದರೂ ನಿಯಂತ್ರಣ ಮಾಡುವಂತಹ, ಅಂದರೆ ಇದಕ್ಕೆ ಕೀಟ ಬಾಧೆಗೆ ಒಳಪಡದಂತಹ ತಳಿಗಳಿದೆಯಾ ಅಂತ ನಾವು ಹೇಳ್ತೇವೆ. ರೈತಾಪಿ ವರ್ಗದವರು ಹೇಳುವ ಪ್ರಕಾರ ಅದರಲ್ಲಿ ಸ್ವಲ್ಪ ಸತ್ಯಾಂಶ ಕೂಡ ಇದೆ. ಈ ಬೀಜದಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಗಿಡಗಳು, ಬೀಜದಿಂದ ಬಂದಿರತಕ್ಕಂಥ ಮರಗಳಲ್ಲಿ ಈ ಕೀಟದ ಬಾಧೆ ಸ್ವಲ್ಪ ಕಡಿಮೆ. ನಾವೀಗ ಕಸಿ ಕಟ್ಟಿ ಕೊಟ್ಟ ಗಿಡಗಳಲ್ಲಿ ಸ್ವಲ್ಪ ಕೀಟದ ಬಾಧೆ ಹೆಚ್ಚು. ಯಾಕೆ ಅಂತ ಹೇಳಿದರೆ ಈ ಬೀಜದಿಂದ ಉತ್ಪತ್ತಿ ಮಾಡಿದ ಗಿಡಗಳಲ್ಲಿ ಗೋಂದು ಬರುವ ಪ್ರಮಾಣ ಜಾಸ್ತಿ ಇರುತ್ತದೆ. ಈಗ ಒಂದು ಮರದಲ್ಲಿ ಒಂದು ತಾಯಿ ಕೀಟ 100 ಮೊಟ್ಟೆ ಇಟ್ಟರೆ ನಮಗೆ ಬೀಜದಿಂದ ಬಂದಂತಹ ಗಿಡಗಳಲ್ಲಿ ನಿಮಗೆ ಅಬ್ಬಬ್ಬ ಅಂತಂದರೆ ಒಂದು ಕೀಟ ಅಥವಾ ಎರಡು ಕೀಟ ಉಳಿಯಬಹುದು. ಇದರಲ್ಲಿ 3-5 ಕೀಟ ಸಹ ಉಳಿಯುತ್ತದೆ, ಯಾವುದರಲ್ಲಿ? ಕಸಿ ಕಟ್ಟಿದ ಗಿಡದಲ್ಲಿ. ಹಾಗಾಗಿ ಗಿಡದ ನಾಶ ಆಗುವ ಸಂದರ್ಭ ಕಸಿ ಕಟ್ಟಿದ ಗಿಡದಲ್ಲಿ ಜಾಸ್ತಿ ಇರ್ತದೆ. ಆದರೆ ಅದನ್ನು ನಾವು ಆ ಕಾರಣಕ್ಕಾಗಿ ಕಸಿ ವಿಧಾನ ಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದನ್ನು ಅಳವಡಿಸ್ಕೊಳ್ಬೇಕಾಗ್ತದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಥ ನಿಯಂತ್ರಣ ಕ್ರಮಗಳನ್ನು ಕೂಡ ಪಕ್ಕಪಕ್ಕದಲ್ಲೇ ಎರಡನ್ನು ಕೂಡ ಬಳಸೋದು ಉತ್ತಮ. ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತರಿಗೆ ಹೇಳ್ಬೋದಾ ಸರ್? ನನ್ನ ದೂರವಾಣಿ ಸಂಖ್ಯೆ 94 48 40 99 30. ಪುನಃ ಹೇಳ್ತೇನೆ, 94 48 40 99 30. ನಮ್ಮ ಕಚೇರಿಯ ದಿನಗಳಲ್ಲಿ ಯಾವಾಗ ಬೇಕಾದರೂ 10 ಗಂಟೆಯ ನಂತರ 14 ಗಂಟೆ ಒಳಗಾಗಿ ನನ್ನನ್ನು ಸಂಪರ್ಕಿಸಬಹುದು. ಹಾಗೆ ನಿಮಗೆ ಇನ್ನೂ ವಿವರವಾದ ಮಾಹಿತಿ ಬೇಕಿದ್ದರೆ ನಮ್ಮ ಸಂಸ್ಥೆಯ, ನಮ್ಮ ನಿರ್ದೇಶನಾಲಯದ ವೆಬ್ಸೈಟಿಗೆ ಹೋಗಿ ಕೂಡ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಅದು ಅಲ್ಲದೆ ನಮ್ಮ ಸಂಸ್ಥೆಯಿಂದ ಈಗಾಗಲೇ 2 ವಿಶೇಷವಾದಂತಹ ಆ್ಯಪ್ಗಳನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ. ಕ್ಯಾಶ್ಯೂ ಪ್ರೊಟೆಕ್ಟ್ ಅಂತ ಹೇಳಿ ಒಂದು, ಮತ್ತು ಕ್ಯಾಶ್ಯೂ ಇಂಡಿಯಾ ಅಂತ ಹೇಳಿ. ಇದು ಹಲವಾರು ಭಾರತೀಯ ಭಾಷೆಗಳಲ್ಲಿ ಇದೆ. ಇದು ಕ್ಯಾಶ್ಯೂ ಪ್ರೊಟೆಕ್ಟಲ್ಲಿ ಅಂತ ಹೇಳಿದರೆ ನೀವು ಹಾನಿಗೊಳಗಾದ ಗೇರು ಮರದ ಚಿತ್ರವನ್ನು ಅದಕ್ಕೆ ಅಪ್ಲೋಡ್ ಮಾಡಿದರೆ ನಿಮಗೆ ಅದರಲ್ಲಿ ಅದರ ವಿವರಗಳು ಸಿಗ್ತದೆ. ಮತ್ತು ಕ್ಯಾಶ್ಯೂ ಆ್ಯಪ್ ಇಂಡಿಯಾದಲ್ಲಿ ನಿಮಗೆ ಕೀಟ ನಿಯಂತ್ರಣಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯು ನಿಮ್ಮ ಸ್ಥಳೀಯ ಭಾಷೆಗಳಲ್ಲಿ ಸಿಗ್ತದೆ. 11 ರಾಜ್ಯ ಭಾಷೆಗಳಲ್ಲಿ ಇದು ನಾವು ಪ್ರಚಾರ ಮಾಡಿದ್ದೇವೆ. ಇದನ್ನು ಕೂಡ ರೈತರು ಬಳಸ್ಕೊಂಡ್ರೆ ಅವ್ರಿಗೆ ಸಾಕಷ್ಟು ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಪ್ರೀತಿಯ ರೈತ ಬಾಂಧವರೇ, ಇಷ್ಟರವರೆಗೆ ನಮ್ಮೊಂದಿಗಿದ್ದು ಗೇರು ಕಾಂಡವನ್ನು ಕೊರೆಯುವ ಹುಳು ಇದರ ಬಗ್ಗೆ ಮಾಹಿತಿ ನೀಡಿದ್ದೀರಾ ನಮ್ಮ ರೈತರಿಗೆ. ತುಂಬ ಉಪಯುಕ್ತವಾದ ಮಾಹಿತಿ ಅಂತ ಹೇಳ್ಬೋದು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಗೇರು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರು ಇದರ ಕೀಟಶಾಸ್ತ್ರ ವಿಭಾಗದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಟಿಎನ್ ರವಿಪ್ರಸಾದ್ ಇವರೊಂದಿಗೆ ಗೇರು ಬೆಳೆಯಲ್ಲಿ ಕಾಂಡಕೊರಕ ಹುಳ ಹಾಗೂ ಅದರ ನಿರ್ವಹಣೆ ಎಂಬ ವಿಚಾರವಾಗಿ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶಶಿಕಲಾ ಪ್ರಭು ಕಾಡುಮಠ. ಈ ಕಾರ್ಯಕ್ರಮದ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್. ಇದು ಈ ವಾರದ ಸಂಚಿಕೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಗೇರು ಮರದ ಗಾನ. ನಮ್ಮ ನಡೆ ಗೇರುವಿನೆಡೆ. ಆಕಾಶವಾಣಿ ಮಂಗಳೂರು ಹಾಗೂ ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ಸಹಭಾಗಿತ್ವದಲ್ಲಿ ಸರಣಿ ಕಾರ್ಯಕ್ರಮ ಗೇರು ಮರದ ಗಾನ. ನಮ್ಮ ನಡೆ ಗೇರುವಿನೆಡೆ. ಈಗ ಕೇಳಿ ಆರೋಗ್ಯ ಮಾಹಿತಿ. ನಮ್ಮ ದೇಹದ ಆರೋಗ್ಯಕ್ಕೆ ನೀರು ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹ ವಸ್ತು. ವ್ಯಕ್ತಿಯಿಂದ ವ್ಯಕ್ತಿಗೆ, ದೇಹದ ತೂಕಕ್ಕೆ ಮತ್ತು ಜೀವನ ಶೈಲಿಗೆ ಹೊಂದಿಕೊಂಡು ನೀರಿನ ಅವಶ್ಯಕತೆಯ ಮಟ್ಟ ವ್ಯತ್ಯಾಸವಿರುತ್ತದೆ. ವ್ಯಕ್ತಿಯ ದೈಹಿಕ ಪರಿಸ್ಥಿತಿ, ಗರ್ಭಾವಸ್ಥೆ, ಹಾಲುಡಿಸುವಂತಹ ಸಮಯ ಇತ್ಯಾದಿ, ಮತ್ತು ದೇಹದ ಆರೋಗ್ಯ ಪರಿಸ್ಥಿತಿ ಅಂದರೆ ಜ್ವರ, ವಾಂತಿ, ಭೇದಿ, ಅತಿಸಾರ ಇತ್ಯಾದಿ ಸಂದರ್ಭಗಳಲ್ಲಿ, ವ್ಯಕ್ತಿಯ ವಯಸ್ಸು, ಲಿಂಗ ಮುಂತಾದ ಎಲ್ಲ ಅಂಶಗಳು ವ್ಯಕ್ತಿಯ ನೀರಿನ ಅವಶ್ಯಕತೆಯನ್ನು ನಿರ್ಧರಿಸುತ್ತದೆ. ಆರೋಗ್ಯವಂತ ವ್ಯಕ್ತಿಯ ದೇಹದಲ್ಲಿ 60-65% ನೀರಿನ ಅಂಶ ಇರ್ತದೆ. ಹಾಗೆ ನವಜಾತ ಶಿಶುವಿನ ದೇಹದಲ್ಲಿ 70-75% ನೀರು ಇರ್ತದೆ. ಈ ನೀರು ನಮ್ಮ ದೇಹದೊಳಗಿನ ಜೀವಕೋಶಗಳಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುವುದಕ್ಕೆ ಸಹಕರಿಸುತ್ತದೆ ಮತ್ತು ಜೀವಕೋಶಗಳಿಗೆ ಜೀವಸತ್ವಗಳು ಮತ್ತು ಪೋಷಕಾಂಶ ಒದಗಿಸುವುದಕ್ಕೆ ಸಹಾಯ ಮಾಡುತ್ತದೆ. ನಾವು ಸೇವಿಸಿದ ಆಹಾರದ ಜೀರ್ಣ ಪ್ರಕ್ರಿಯೆಗೆ, ಮೂತ್ರಪಿಂಡಗಳಲ್ಲಿ ಕಲ್ಲು ಬೆಳೆಯದ ಹಾಗೆ ನೋಡಿಕೊಳ್ಳುವುದಕ್ಕೆ ಮಲಬದ್ಧತೆ ಬಾರದ ಹಾಗೆ ತಡೆಯುವುದಕ್ಕೆ ನೀರು ನಮ್ಮ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕಾಗಿರುವಂತಹದ್ದು. ಸಾಕಷ್ಟು ಪ್ರಮಾಣದಲ್ಲಿ ನೀರನ್ನು ಸೇವಿಸದೇ ಇದ್ದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡು ಗಂಭೀರ ರೋಗಕ್ಕೂ ಕಾರಣವಾಗಬಹುದು. ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರೋಟೀನ್, ವಿಟಮಿನ್ ಮತ್ತು ಶರ್ಕರ ಪಿಷ್ಟಗಳಿಂದ ಕೂಡಿದ ಸಮತೋಲನ ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂತಹದ್ದು ನೀರು. ದಿನಂಪ್ರತಿ ಉಸಿರಾಟ, ಬೆವರುವಿಕೆ, ಮಲಮೂತ್ರ ಮುಂತಾದವುಗಳ ಮೂಲಕ ದೇಹದಿಂದ ನೀರನ್ನು ನಾವು ಕಳೆದುಕೊಳ್ತೇವೆ. ಈ ಕಳೆದು ಹೋದ ನೀರನ್ನು ಸರಿತೂಗಿಸುವುದಕ್ಕೆ ಮತ್ತು ದೇಹದ ಇತರ ಜೈವಿಕ ಕ್ರಿಯೆಗಳನ್ನು ನಿರ್ವಹಿಸುವುದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ದ್ರವರೂಪದ ಆಹಾರವನ್ನು ಮತ್ತು ನೀರನ್ನು ನಾವು ಸೇವಿಸಬೇಕಾಗ್ತದೆ. ಇಲ್ಲವಾದಲ್ಲಿ ನೀರಿನ ಅಸಮತೋಲನ ಉಂಟಾಗಿ ರೋಗ ರುಜಿನಗಳಿಗೆ ಕಾರಣವಾಗಬಹುದು. ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ದಿನವೊಂದಕ್ಕೆ 3-3.5 ಲೀಟರ್ನಷ್ಟು ನೀರು ಮತ್ತು ಮಹಿಳೆಗೆ 2.5-3 ಲೀಟರ್ ನೀರು ಸೇವಿಸದೇ ಇದ್ದಲ್ಲಿ ದೇಹದ ಜೈವಿಕ ಕ್ರಿಯೆಗಳಲ್ಲಿ ಏರುಪೇರು ಉಂಟಾಗ್ತದೆ, ನಿರ್ಜಲೀಕರಣವೂ ಕೂಡ ಉಂಟಾಗಬಹುದು. ಹಾಗೆಂದ ಮಾತ್ರಕ್ಕೆ ಅತಿಯಾದಂತಹ ನೀರಿನ ಸೇವನೆ ಕೂಡ ಒಳ್ಳೆಯದಲ್ಲ. ನೀರಿನ ಅವಶ್ಯಕತೆಗೆ ಹೊರಗಿನ ತಾಪಮಾನ ಮತ್ತು ದೈಹಿಕ ಕಸರತ್ತನ್ನು ಅವಲಂಬಿಸಿದೆ. ನೀವು ವ್ಯಾಯಾಮ ಅಥವಾ ಇನ್ನಾವುದೇ ದೈಹಿಕ ಪರಿಶ್ರಮ ಇರುವ ಕೆಲಸದಲ್ಲಿ ತೊಡಗಿದ ಬಳಿಕ ನಿಮ್ಮ ದೇಹದ ನೀರಿನ ಅವಶ್ಯಕತೆ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದರೆ ಬೆವರಿನ ಮುಖಾಂತರ ನಿಮ್ಮ ದೇಹದಿಂದ ಹೊರಹೋದ ನೀರಿನ ಅಂಶವನ್ನು ಸರಿದೂಗಿಸುವುದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನ ಸೇವನೆ ಅತಿ ಅಗತ್ಯ. ವ್ಯಾಯಾಮದ ಬಳಿಕ 2-2.5 ಲೀಟರ್ ನೀರು ಹೆಚ್ಚಿಗೆ ಬೇಕಾಗಬಹುದು. ಅದೇ ರೀತಿಯಾಗಿ ಬಿಸಿಯಾದ ವಾತಾವರಣದಲ್ಲಿ ಅಥವಾ ತೇವಭರಿತ ವಾತಾವರಣದಲ್ಲಿ ಬೆವರುವಿಕೆ ಜಾಸ್ತಿ ಇರ್ತದೆ. ಈ ಕಾರಣದಿಂದ ಹೆಚ್ಚು ನೀರಿನ ಸೇವನೆ ಬೇಕಾಗಬಹುದು. ಚಳಿಗಾಲದಲ್ಲಿ ಬೆವರು ಕಡಿಮೆಯಾದರೂ ಮೂತ್ರದ ಪ್ರಮಾಣ ಜಾಸ್ತಿ ಇರ್ತದೆ. ದೇಹದ ಆರೋಗ್ಯ ಸ್ಥಿತಿ ಬಿಗಡಾಯಿಸಿ ಜ್ವರ, ವಾಂತಿ, ಭೇದಿ, ಅತಿಸಾರ ಉಂಟಾದಾಗ ನಮ್ಮ ದೇಹದಿಂದ ನೀರಿನ ಅಂಶವು ಹೆಚ್ಚಿನ ಪ್ರಮಾಣದಲ್ಲಿ ಹೊರಹೋಗಿ ನಿರ್ಜಲೀಕರಣ ಆಗಬಹುದು. ಈ ಸಂದರ್ಭಗಳಲ್ಲಿ ನಾವು ನೀರನ್ನು ಹೆಚ್ಚು ಹೆಚ್ಚು ಸೇವಿಸಬೇಕು. ಇನ್ನು ಹೃದಯದ ಕಾಯಿಲೆ, ಮೂತ್ರಪಿಂಡದ ವೈಫಲ್ಯ ಮುಂತಾದ ಸಂದರ್ಭಗಳಲ್ಲಿ ದೇಹದ ನೀರಿನ ಅಸಮತೋಲನವಾಗಿ ಜಾಗರೂಕತೆಯಿಂದ ದ್ರವಾಂಶ ಸೇವನೆ ಮಾಡಬೇಕಾದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಬಹುದು. ಅತಿಯಾದಂತಹ ನೀರು ಸೇವನೆ ಮಾಡಿದಲ್ಲಿ ಹೃದಯದ ಮೇಲೆ ಒತ್ತಡ ಉಂಟಾಗಿ ಹೃದಯಾಘಾತವು ಕೂಡ ಸಂಭವಿಸಬಹುದು. ಹೆಂಗಸರಲ್ಲಿ ಗರ್ಭಾವಸ್ಥೆಯ ಸಮಯದಲ್ಲಿ ಮತ್ತು ಹಾಲುಣಿಸುವ ಸಮಯದಲ್ಲಿ ಮಹಿಳೆಯರಲ್ಲಿ ನೀರಿನ ಅಂಶದ ಸಮತೋಲನವನ್ನು ಕಾಯ್ದುಕೊಳ್ಳುವುದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಬರುತ್ತದೆ. 3-3.5 ಲೀಟರ್ನಷ್ಟು ನೀರು ಬೇಕಾಗಬಹುದು. ಇದು ಬರೀ ನೀರೇ ಆಗಬೇಕೆಂದಿಲ್ಲ. ನೀರಿನ ಅಂಶ ಜಾಸ್ತಿ ಇರುವಂತಹ ಹಣ್ಣು, ತರಕಾರಿಗಳು, ಸೊಪ್ಪು, ಕಾಯಿಪಲ್ಲೆಗಳನ್ನು ಸೇವಿಸಿದರೂ ಆಗಬಹುದು. ಒಟ್ಟಿನಲ್ಲಿ ದೇಹದಲ್ಲಿ ನೀರಿನ ಕೊರತೆ ಉಂಟಾಗದ ಹಾಗೆ ನೋಡಿಕೊಳ್ಳುವಂತಹದ್ದು ಅವಶ್ಯ. ನೀರಿನ ಬಳಕೆಯಿಂದ ಅನೇಕ ಉಪಯೋಗಗಳಿವೆ. ಶುದ್ಧ ನೀರು ಅತಿ ಸುಲಭವಾಗಿ ದೊರೆಯುವ ಕ್ಯಾಲೋರಿ ರಹಿತವಾದಂತಹ ದ್ರವಾಹಾರವಾಗಿದ್ದು ದೇಹದ ಎಲ್ಲ ಜೈವಿಕ ಕ್ರಿಯೆಗಳಿಗೆ ಇದು ಅತಿ ಅವಶ್ಯಕವಾಗಿ ಬೇಕು. ನಮ್ಮ ಹಿರಿಯರು ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಗೆ ನೀರು ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸಿಕೊಂಡಿರ್ತಾರೆ. ಇದರಿಂದಾಗಿ ಅನೇಕ ಉಪಯೋಗಗಳಿವೆ. ದೇಹದ ತೂಕ ಇಳಿಸಿಕೊಳ್ಳುವುದಕ್ಕೆ ನೀರು ಸಹಕಾರಿಯಾಗ್ತದೆ. ಶುದ್ಧ ಕ್ಯಾಲರಿ ರಹಿತ ನೀರು ಕುಡಿಯುವುದರಿಂದ ಮನಸ್ಸು ಉಲ್ಲಸಿತವಾಗಿ ದೈಹಿಕ ಚಟುವಟಿಕೆಗಳು ಬಿರುಸುಗೊಂಡು ದೇಹದೊಳಗಿನ ಕೊಬ್ಬು ಕರಗಿಸುವುದಕ್ಕೆ ಅಥವಾ ಅಧಿಕವಾಗಿ ಶೇಖರಗೊಂಡಂತಹ ಕ್ಯಾಲರಿಗಳನ್ನು ಬಳಸಿಕೊಳ್ಳುವುದಕ್ಕೆ ಪ್ರೇರೇಪಿಸುತ್ತದೆ. ಈ ಮೂಲಕ ದೇಹದ ಮೇಲೆ ಧನಾತ್ಮಕ ಪರಿಣಾಮ ಉಂಟುಮಾಡುತ್ತದೆ. ನಮ್ಮ ದೇಹದಲ್ಲಿನ ಜೀವಕೋಶಗಳಲ್ಲಿ ನಡೆಯುವಂತಹ ಜೈವಿಕ ಕ್ರಿಯೆಗಳಿಂದ ಉತ್ಪನ್ನವಾಗುವ ಕಶ್ಮಲಗಳನ್ನು ತೊಡೆದುಹಾಕುವುದಕ್ಕೆ ನೀರಿನ ಸೇವನೆ ಅತಿ ಅಗತ್ಯ. ಈ ಮೂಲಕ ನಮ್ಮ ತ್ವಚೆಯು ಕಾಂತಿಪೂರ್ಣವಾಗಿ ನಯವಾಗಿ ಹೊಳಿತಾ ಇರ್ತದೆ. ಖಾಲಿ ಹೊಟ್ಟೆಗೆ ನೀರು ಸೇವಿಸುವುದರಿಂದ ನಮ್ಮ ಜೀರ್ಣ ಪ್ರಕ್ರಿಯೆಯು ಕೂಡ ಉತ್ತಮಗೊಳ್ಳುತ್ತದೆ. ಮಲಬದ್ಧತೆಯನ್ನು ತಡೆಯುವುದಕ್ಕೆ ಇದು ಸಹಕರಿಸುತ್ತದೆ. ನೀರನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕುಡಿಯುವುದರಿಂದ ಹೊಸ ರಕ್ತ ಉತ್ಪತ್ತಿಯಾಗುವುದಕ್ಕೆ ಮತ್ತು ಸ್ನಾಯು ಕಂಡುಗಳ ರಚನೆಗೆ ಪೂರಕವಾಗಿರುತ್ತದೆ. ದೇಹಕ್ಕೆ ನವ ಚೈತನ್ಯ ಮತ್ತು ಉಲ್ಲಾಸವನ್ನು ನೀಡಬಹುದು. ಖಾಲಿ ಹೊಟ್ಟೆಗೆ ನೀರನ್ನು ಕುಡಿದಾಗ ನಮ್ಮ ದೊಡ್ಡ ಕರುಳು ಸ್ವಚ್ಛವಾಗ್ತದೆ. ಆ ಮೂಲಕ ನಾವು ತಿನ್ನುವ ಆಹಾರದಿಂದ ವಿಟಮಿನ್, ಪ್ರೋಟೀನ್, ಜೀವಸತ್ವಗಳು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವುದಕ್ಕೆ ಅನುಕೂಲವಾಗ್ತದೆ. ನಮ್ಮ ದೇಹದ ಆರೋಗ್ಯವನ್ನು ಸುರಕ್ಷಿತವಾಗಿಡುವುದಕ್ಕೆ, ದೇಹದೊಳಗಿನ ದುಗ್ಧ ಗ್ರಂಥಿಗಳ ಕಾರ್ಯತತ್ಪರತೆಯನ್ನು ಹೆಚ್ಚಿಸುವುದಕ್ಕೆ ನೀರು ಅವಶ್ಯ. ದೇಹದ ದ್ರವಾಂಶ ಸಮತೋಲನದಲ್ಲಿಡುವುದಕ್ಕೆ ಮತ್ತು ರೋಗಾಣುಗಳ ವಿರುದ್ಧ ಹೋರಾಡುವುದಕ್ಕೆ ಇವು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಸೂಕ್ತ ಪ್ರಮಾಣದಲ್ಲಿ ಬೆಳಗಿನ ಹೊತ್ತು ನೀರು ಸೇವಿಸಿದಲ್ಲಿ ಈ ದುಗ್ಧ ಗ್ರಂಥಿಗಳು ಚೆನ್ನಾಗಿ ಕೆಲಸ ನಿರ್ವಹಿಸಿ ದೇಹದ ಆರೋಗ್ಯವನ್ನು ಸಮತೋಲದಲ್ಲಿ ಇಡುತ್ತದೆ. ಬೆಳಗಿನ ಹೊತ್ತು ನೀರನ್ನು ಕುಡಿಯುವುದರಿಂದ ತಲೆನೋವು ಬರುವುದು ತಪ್ಪುತ್ತದೆ. ದೇಹಕ್ಕೆ ನಿರ್ಜಲೀಕರಣವಾದಲ್ಲಿ ತಲೆನೋವು ಬರುತ್ತದೆ. ಸೂಕ್ತ ಪ್ರಮಾಣದಲ್ಲಿ ನೀರನ್ನು ಸೇವಿಸುವುದರಿಂದ ತಲೆನೋವು ಬರುವುದನ್ನು ತಪ್ಪಿಸಬಹುದು. ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದ BMR ಅಂದರೆ ಜೀವಕೋಶಗಳ ಜೈವಿಕ ಕ್ರಿಯೆ 24% ಹೆಚ್ಚಾಗ್ತದೆ ಎನ್ನುವಂತಹದ್ದು ಸಂಶೋಧನೆಗಳು ಕಂಡುಕೊಂಡಂತಹ ಸತ್ಯ. ಇದರಿಂದಾಗಿ ನಮ್ಮ ಜೀರ್ಣ ಪ್ರಕ್ರಿಯೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ತಹಬಂದಿಗೆ ಬಂದು ದೇಹವು ಆರೋಗ್ಯಪೂರ್ಣವಾಗಿರುತ್ತದೆ. ಬೆಳಗಿನ ಹೊತ್ತು ನೀರನ್ನು ಸೇವಿಸುವುದರಿಂದ ದೇಹದಲ್ಲಿನ ರಕ್ತದೊಳಗಿನ ಕೆಂಪು ಕಣಗಳ ವೃದ್ಧಿಯಾಗ್ತದೆ. ಇದರಿಂದ ದೇಹದಲ್ಲಿ ಆಮ್ಲಜನಕದ ಪೂರೈಕೆ ಸರಾಗವಾಗಿ ವ್ಯಕ್ತಿ ಯಾವಾಗಲೂ ಉಲ್ಲಸಿತನಾಗ್ತಾನೆ. ಬೆಳಗಿನ ಹೊತ್ತು ನೀರನ್ನು ಸೇವಿಸುವುದರಿಂದ ದೇಹದ ರಕ್ಷಣಾ ವ್ಯವಸ್ಥೆ ಪರಿಪಕ್ವವಾಗ್ತದೆ. ದೇಹದಲ್ಲಿನ ನೀರಿನ ಸಮತೋಲನ ದೇಹದ ರಕ್ಷಣಾ ವ್ಯವಸ್ಥೆಗೆ ಅತಿ ಅಗತ್ಯ. ದೇಹದಲ್ಲಿ ನೀರಿನ ವ್ಯತ್ಯಯವಾದಾಗ ರಕ್ಷಣಾ ವ್ಯವಸ್ಥೆಯು ಹದಗೆಟ್ಟು ರೋಗ ರುಜಿನಗಳಿಗೆ ಕಾರಣವಾಗಬಹುದು. ಈ ನೀರಿನ ಚಿಕಿತ್ಸೆ ಅಥವಾ ವಾಟರ್ ಥೆರಪಿ ಜಪಾನ್ನಲ್ಲಿ ಬಹಳಷ್ಟು ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಜಪಾನಿಯರು ಬೆಳಿಗ್ಗೆ ಎದ್ದ ತಕ್ಷಣ 4 ಗ್ಲಾಸ್ ನೀರನ್ನು ಹಲ್ಲುಜ್ಜುವ ಮೊದಲೇ ಕುಡಿತಾರೆ. ಇದಾದ ಬಳಿಕ ಸುಮಾರು 30-45 ನಿಮಿಷ ಅವರು ಏನನ್ನೂ ಸೇವಿಸುವುದಿಲ್ಲ. ಈ ರೀತಿ ಮಾಡುವುದರಿಂದ ಜಪಾನಿಯರು ದಿನವಿಡೀ ಉಲ್ಲಸಿತರಿರ್ತಾರೆ. ವಿಶ್ವದಲ್ಲಿನ ಜನರಲ್ಲಿ ಅತಿ ಹೆಚ್ಚು ಕೆಲಸ ಮಾಡುವ ಮತ್ತು ಉಲ್ಲಸಿತರಾಗಿರುವ ವ್ಯಕ್ತಿಗಳೆಂದರೆ ಜಪಾನಿಯರು ಎಂದರೂ ತಪ್ಪಲ್ಲ. ಇದರ ರಹಸ್ಯ ಈ ನೀರು ಚಿಕಿತ್ಸೆಯಲ್ಲಿ ಅಡಗಿದೆ ಎನ್ನುವಂತಹ ಸತ್ಯ ಬಹುಶಃ ಹೆಚ್ಚಿನವರಿಗೆ ತಿಳಿದಿಲ್ಲ. ಇತ್ತೀಚೆಗೆ ಸಂಶೋಧನೆಗಳಿಂದ 1 ಲೀಟರ್ ನೀರು ಕುಡಿದರೆ 2 ಕಿಲೋಮೀಟರ್ ನಡೆದಷ್ಟು ಕ್ಯಾಲರಿ ಕರಗ್ತದೆ ಎಂದು ತಿಳಿದು ಬಂದಿದೆ. ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ತೂಕ ಇಳಿಸುವುದು ನೀರು ಕುಡಿದಷ್ಟು ಸುಲಭ ಎಂಬ ಅರ್ಥವೂ ಇದರಲ್ಲಿ ಬರ್ತದೆ. ಕ್ಯಾಲರಿ ಎನ್ನುವಂತಹದ್ದು ಶಕ್ತಿಯನ್ನು ಅಳೆಯುವಂತಹ ಮಾಪಕವಾಗಿದ್ದು 1 ಗ್ರಾಂ ನೀರಿನ ಉಷ್ಣಾಂಶವನ್ನು 1 ಡಿಗ್ರಿ ಹೆಚ್ಚಿಸುವುದಕ್ಕೆ ಬೇಕಾಗುವಂತಹ ಶಕ್ತಿಯನ್ನು 1 ಕ್ಯಾಲರಿ ಎಂದು ಕರೆಯಲಾಗ್ತದೆ. ನೀರು ಕುಡಿದರೆ ಫ್ಯಾಟ್ ಬರ್ನ್ ಆಗ್ತದೆ ಅಥವಾ ಕೊಬ್ಬು ಕರಗ್ತದೆ ಎಂದು ಸಂಶೋಧನೆಗಳಿಂದ ರುಜುವಾತಾಗಿದೆ. ನಾವು ತಿನ್ನುವ ಆಹಾರದಿಂದ ನಮಗೆ ಶಕ್ತಿ ದೊರಕುತ್ತದೆ. ನಾವು ನಮ್ಮ ಅಗತ್ಯಕ್ಕಿಂತ ಜಾಸ್ತಿ ತಿಂದಲ್ಲಿ ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದೆಲ್ಲೆಡೆ ಶೇಖರಣೆಯಾಗ್ತದೆ. ಈ ಕೊಬ್ಬು ನಮ್ಮ ದೇಹದ ತೂಕವನ್ನು ಹೆಚ್ಚಿಸುತ್ತದೆ. ತಿಂದ ಆಹಾರಕ್ಕೆ ಸರಿಸಮಾನದಂತಹ ವ್ಯಾಯಾಮ, ದೈಹಿಕ ಕಸರತ್ತು ಅಥವಾ ಚಟುವಟಿಕೆ ಮಾಡಿದಲ್ಲಿ ಈ ಕೊಬ್ಬು ಕರಗಿ ಶಕ್ತಿಯಾಗಿ ಪರಿವರ್ತನೆಗೊಂಡು ದೇಹದ ತೂಕ ಹತೋಟಿಗೆ ಬರ್ತದೆ. ಇದನ್ನು ಬಿಟ್ಟು ಯದ್ವಾತದ್ವ ತಿಂದು ವ್ಯಾಯಾಮ ಮಾಡಿದಲ್ಲಿ ದೇಹದ ತೂಕ ಹೆಚ್ಚಾಗಬಹುದು. ಈ ನಿಟ್ಟಿನಲ್ಲಿ ನೀರಿನಿಂದ ಫ್ಯಾಟ್ ಬರ್ನ್ ಅಥವಾ ಕೊಬ್ಬು ಕರಗಿಸುವುದು ಎಂದಾಗ ನೀರಿನಿಂದ ಕ್ಯಾಲರಿ ಕರಗಿಸುವುದು ಎಂದು ಅರ್ಥೈಸಬಹುದು. ಆರೋಗ್ಯ ಮಾಹಿತಿ ಕೇಳಿದಿರಿ. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಾಗರದ ಗಡಿದಾಡಿ ಅಭಿವೃದ್ಧಿಯ ತಂದಿದೆ, ಆರ್ಥಿಕತೆ ಉಸಿರಾಗಿ ಪುಟಿಬೇಕು ನಿಂತಿದೆ. ಮಂಗಳೂರು ಹಿರಿಮೆಗೆ ಕಾರಣ ಶ್ರೀಮಂತ ಉದ್ದಿಮೆ. ಇದೀಗ ನವ ಮಂಗಳೂರು ಬಂದರು ಪ್ರಾಧಿಕಾರದ ಸುವರ್ಣ ಸಂಭ್ರಮ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ DAPಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. 10ನೇ ರಾಷ್ಟ್ರೀಯ ಆಯುರ್ವೇದ ದಿನದ ಸಂದರ್ಭದಲ್ಲಿ ಉಚಿತ ವೈದ್ಯಕೀಯ ಶಿಬಿರವನ್ನು ಕಣಚೂರು ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ನಾಟಿಕಲ್ ಮಂಗಳೂರು ಇಲ್ಲಿ ಆಯೋಜಿಸಲಾಗಿದೆ. ದಿನಾಂಕ 23/9/2025 30/9/2025 ಸಮಯ ಬೆಳಿಗ್ಗೆ 9:30 ಸಂಜೆ 4:00 ಉಚಿತ ಕನ್ಸಲ್ಟೇಷನ್, ಲ್ಯಾಬ್ ಪರೀಕ್ಷೆ ಮತ್ತು ಎಕ್ಸ್ರೇ 30% ರಿಯಾಯಿತಿ ದರದಲ್ಲಿ, ಔಷಧಿಗಳ ಮೇಲೆ 10% ರಿಯಾಯಿತಿ ಹಾಗೂ ಮೂಳೆ ಸಾಂದ್ರತೆ ಪರೀಕ್ಷೆಯ ಸೌಲಭ್ಯಗಳು ದೊರೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900109568. ಇದೀಗ ಎಂಬಾಲ ಮುರಳಿಕೃಷ್ಣ ಅವರು ಹಾಡಿರುವ ಭಕ್ತಿಗೀತೆಗಳನ್ನು ಕೇಳೋಣ. ಪುರಂದರದಾಸರ ರಚನೆಗಳಿವು. ಮೊದಲಿಗೆ ಕೇಳಿ ವೆಂಕಟ ಚಲನಿಲಯಂ. ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ, ವೆಂಕಟಾಚಲನಿಲಯಂ ವೈಕುಂಠಪುರವಾಸಂ, ಪಂಕಜನೇತ್ರಂ ಪರಮ ಪವಿತ್ರಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣನಾಮಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣನಾಮಂ ಅಂಬುಜೋದ್ಭವ ವಿನುತಂ ಅಗಣಿತ ಗುಣನಾಮಂ ತುಂಬುರು ನಾರದ ಗಾನವಿಲೋಲಂ ತುಂಬುರು ನಾರದ ಗಾನವಿಲೋಲಂ ಅಂಬುಧಿಶಯನಂ ಆತ್ಮಾಭಿರಾಮಂ ಅಂಬುಧಿಶಯನಂ ಆತ್ಮಾಭಿರಾಮಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ಪಾಹಿ ಪಾಂಡವ ಪಕ್ಷಂ ಕೌರವ ಮದಹರಣಂ ಪಾಹಿ ಪಾಂಡವ ಪಕ್ಷಂ ಕೌರವ ಮದಹರಣಂ ಬಾಹುಪರಾಕ್ರಮ ಪೂರ್ಣಂ ಪಾಹಿ ಪಾಂಡವ ಪಕ್ಷಂ ಕೌರವ ಮದಹರಣಂ ಬಾಹುಪರಾಕ್ರಮ ಪೂರ್ಣಂ ಅಹಲ್ಯಾಶಾಪ ಭಯ ನಿವಾರಣಂ ಅಹಲ್ಯಾಶಾಪ ಭಯ ನಿವಾರಣಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ಸಕಲ ವೇದ ವಿಚಾರಂ ಸರ್ವಜೀವನಕರಂ ಸಕಲ ವೇದ ವಿಚಾರಂ ಸರ್ವಜೀವನಕರಂ ಮಕರ ಕುಂಡಲಧರ ಮದನ ಗೋಪಾಲಂ ಮಕರ ಕುಂಡಲಧರ ಮದನ ಗೋಪಾಲಂ ಭಕುತ ಪೋಷಕ ಶ್ರೀ ಪುರಂದರ ವಿಠಲ ಭಕುತ ಪೋಷಕ ಶ್ರೀ ಪುರಂದರ ವಿಠಲ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ಪಂಕಜನೇತ್ರಂ ಪರಮ ಪವಿತ್ರಂ ಶಂಖಚಕ್ರಧರ ಚಿನ್ಮಯ ರೂಪಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ವೈಕುಂಠಪುರವಾಸಂ ವೆಂಕಟಾಚಲ ನಿಲಯಂ ಈಗ ಕೇಳಿ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ. ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣೆ, ಗೋಪೀ ಜನ ಪ್ರಿಯ ಗೋಪಾಲಗಲ್ಲದೆ